ವಿಶ್ವನಾಯಕ ರಾಜ್ಯ ರಾಜ್ಯಪಾಲಕ ಬೇಲ ಬೇಲ ಪೊಟ್ಲ ಅಗ್ನಿ ಪರ್ವತಾಲ ಪಲೈಕ ಶಕ್ತಿ ಶಕ್ತಿ ಸೂಚಿಕ ಯುಕ್ತಿ ಯುಕ್ತಿ ಪಾಚಿಕ ಸಹಸ್ರ ಸೂರ್ಯ ಸಾಗರಾನು ಬೊಕ್ಕಟೈನ ಕದಲಿಕ ಏಕವೀರ ಸೂರ ಕ್ರೂರ ಕುಮಾರ ನಿರಂಕುಸಂಗ ದೂಕು ತುನ್ನ ದಾನವೇಶ್ವರ ರಕ್ತಧಾರ ಚೋರ ಘೋರ ಅಘೋರ ಕರ್ಕ ಸಂಗರೇ ಕುತುಂಡ ಕಾಲ ಕಿಂಕರ ರಾವಣ ಶತ್ರು ಸೇಸನ ಭೂಮಿ ಕಾರ್ಮಿಕ ಕದನ ರಂಗ ಕರ್ಷಕ ರಾಮನಗರ ಪಟ್ಟಣಾಲ ಸಕಲ ಜನಾಕರ್ಷಕ ಅಂಧಕಾರ ತಾರ ಧೀರ ಸುಧೀರ ಅಂದಮೈನ ರೂಪ ಮುನ್ನ ಅತಿ ಭಯಂಕರ ದುರ್ವಿಕಾರ ವೈರ ಸ್ವೈರ ವಿಹಾರ ಪಾಪನಾಗ ನವ್ವು ತುಂಡ ಪ್ರಳಯ ಭೀಕರ ಸೇಸನ ಜೈ ಜೈ ಜೈ ರಾವಣ ಜೈ ಜೈ ಜೈ ಸಿಂಹಾಸನ ಜೈ ಜೈ ಜೈ ನಾಮರೂಪನಾಶಕ ವಿಕೃತಾನ ವಿದ್ಯಲೆನ್ನ ಚದುವಿನ ವಿನಾಶಕ ಚರಮಗೀತ ಗಾಯಕ ನರಕಲೋಕ ನರ್ತಕ ಅಕ್ರಮಾನ ಲೆಕ್ಕಲೋನ ನಿಕ್ಕಿನ ಅರಾಚಕ ಅಹಂಕಾರ ಹಾರ ಭಾರ ಕಿಶೋರ ನರಾನು ನಾವು ಪಾಮುಲೈನ ನಿರ್ಭಯೇಶ್ವರ ತಿರಸ್ಕಾರ ಕಣಮು ಕಣಮು ರಣಮು ಲೈನ ಕಪಾಲೇಶ್ವರ